ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಹತ್ತಾಂ ಸದಾ ಹೃದಿ. ನಿಗಮಾಂತ ದೇಶಿಕರ ದಯಾಶತಕ ಸ್ತೋತ್ರದ 73ನೆಯ ಶ್ಲೋಕ. ಸ್ವಯಮುದಯಿನ ಸಿದ್ಧಾದ್ಯಾವಿಷ್ಕೃತಾಶ್ಚ ಶುಭಾಲಯಾಃ ವಿವಿಧ ವಿಭವವ್ಯೂಹಾವಾಸಾಃ ಪರಂಚ ಪದಂ ವಿಭೋಃ ವೃಷಗಿರಿಮುಖೇಷ್ವೇತೇಷ್ವಿಚ್ಛಾವಧಿ ಪ್ರತಿಲಬ್ಧಯೇ ದೃಢ ವಿನಿಹಿತಾನಿ ಶ್ರೇಣಿ ಸ್ವಂ ದಯೇ ನಿಜ ಪರ್ವಭಿಹಿ. ದಯಾದೇವಿಯೇ ದಯೇ ಸ್ವಯಂ ಉದಯಿನಃ ಸಿದ್ಧಾದ್ಯಾವಿಷ್ಕೃತಾಶ್ಚ ಸ್ವಯಂ ವ್ಯಕ್ತವಾದವು ಸಿದ್ಧಪುರುಷರು ದೇವತೆಗಳು ಮೊದಲಾದವರಿಂದ ಪ್ರಕಾಶಪಡಿಸಲ್ಪಟ್ಟವೂ ಆದ ದಿವ್ಯ ಮಂಗಳ ಮೂರ್ತಿಗಳನ್ನುಳ್ಳ ಶುಭಾಲಯ ದಿವ್ಯ ದೇಶಗಳು ವಿವಿಧ ವಿಭವ ವ್ಯೂಹಾವಾಸಾಹ ವಿವಿಧವಾದ ವಿಭವಾವತಾರಗಳ ಮತ್ತು ವ್ಯೂಹಾವತಾರಗಳ ಸ್ಥಾನಗಳಾದ ಸಾಕೇತ ಕ್ಷೀರಸಾಗರ ಮೊದಲಾದವು ವಿಭೋ ಪರಮಂ ಪದಂ ಪ್ರಭುವಾದ ಶ್ರೀ ವಿಷ್ಣುವಿನ ಪರಮಪದ ಸ್ಥಾನ. ಇಂತಹ ವೃಷಗಿರಿ ಮುಖೇಶು ಏತೇಷು ವೆಂಕಟಾಚಲವೇ ಮೊದಲಾಗಿ ವೈಕುಂಠ ಪರ್ಯಂತವಾದ ಈ ದಿವ್ಯ ಸ್ಥಾನಗಳಲ್ಲಿ ಇಚ್ಛಾವಧಿ ಪ್ರತಿಲಬ್ಧಯೇ ಅವರವರಿಗೆ ಅಭೀಷ್ಟವಾದ ಸ್ಥಾನ ಪ್ರಾಪ್ತಿಗಾಗಿ ತ್ವಂ ನೀನು ನಿಜ ಪರ್ವಭಿಹಿ ನಿನ್ನ ಸೋಪಾನಗಳಿಂದ ದೃಢವಿನಿಹಿತ ಭದ್ರವಾಗಿ ರಚಿತವಾದ ನಿಶ್ರೇಣಿಹಿ ಏಣಿಯಾಗಿದೀಯ. ದಯಾದೇವಿಯೇ ನೀನೇ ಪರ್ವಗಳಿಂದ ಕೂಡಿದ ದೃಢವಾದ ಸ್ಥಿರವಾದ ಏಣಿಯಾಗಿರುವೆ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ. ಯಾವ ಯಾವ ಫಲಗಳು ಯಾರಿಗೆ ಬೇಕೋ ಅದೆಲ್ಲವನ್ನು ಪಡೆಯಲು ಮೋಕ್ಷದವರೆಗೂ ಪರಮಪದವರೆಗೂ ಹೋಗುವ ತನಕ ದಯಾದೇವಿಯು ಒಂದು ದೊಡ್ಡ ಏಣಿಯಾಗಿದ್ದಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಚೇತನರಿಗೆ ದಿವ್ಯಕ್ಷೇತ್ರದ ವಾಸವು ದಯೆಯ ಅನುಗ್ರಹದಿಂದಲೇ ಲಭಿಸುತ್ತೆ. ಹಿಂದಿನ ಶ್ಲೋಕದಲ್ಲಿ ವಿತಮಸಿ ಪದೇ ವ್ಯಕ್ತಿಂ ನಿತ್ಯಂ ಬಿಭರ್ಷಿ ದಯೇ ಸ್ವಯಂ ಅಂತ ಪರಮಪದದಲ್ಲಿ ನೀನಾಗಿಯೇ ಸ್ವಯಂ ವ್ಯಕ್ತವಾಗಿರುವೆ ಅಂತ ಸ್ತೋತ್ರ ಮಾಡಿದ್ರು. ಇಲ್ಲಿ ದಿವ್ಯಕ್ಷೇತ್ರಗಳೇ ಮೊದಲಾದುವಲ್ಲಿ ದಯೆಯು ತಾನಾಗಿಯೇ ವ್ಯಕ್ತಳಾಗುವಳು ಅಂತ ಸ್ತೋತ್ರ ಮಾಡ್ತಾರೆ. ಸ್ವಯಂ ಉದಯಿನಃ ಹಿಂದಿನ ಶ್ಲೋಕದ ಕಡೆಯ ಶಬ್ದದಿಂದಲೇ ಇಲ್ಲಿ ಆರಂಭವಾಗುತ್ತೆ ಅಂತ ಹೇಳ್ಬೋದು. ಈ ವಿಧವಾದ ಅಂತಾದಿಕ್ರಮ ಸಹ ಸ್ವಯಂ ಬಂದಿದೆ ಅಂತ ಹೇಳ್ಬೋದು. ಹೀಗೆ ಸ್ವಯಂ ಕರುಣೆಯಿಂದ ವ್ಯಕ್ತವಾದುದು ಸ್ವಯಂ ವ್ಯಕ್ತವಾದ ಭಗವಂತನ ರೂಪಗಳು ಇದೇ ರೀತಿಯಲ್ಲಿಯೇ. ಸಿದ್ಧಾದಿ ಆವಿಷ್ಕೃತಾಶ್ಚ ಶುಭಾಲಯಃ ಭಕ್ತರ ವಿಶೇಷ ಪ್ರಾರ್ಥನೆಗೆ ಅನುಗುಣವಾಗಿ ಪ್ರಕಾಶಿಸಲ್ಪಟ್ಟಿವೆ. ಅವು ಸಹ ಪ್ರಕಾಶಿಸಲ್ಪಡುವುದೇ ಹೊರತು ಉತ್ಪನ್ನವಾಗುವುದಿಲ್ಲ ಮತ್ತೆ. ಆದ್ದರಿಂದ ಅವು ಮೊದಲೇ ಸಿದ್ಧವಾದವು ಎಂಬುದನ್ನು ತಿಳಿಯಬಹುದು. ಸಿದ್ಧವಾದುದರ ಆವಿಷ್ಕರಣ ಅಷ್ಟೇ ಆಗುತ್ತೆ ಅಂತ. ಸಿದ್ಧಾದಿ ಆವಿಷ್ಕೃತಾಶ್ಚ ಶುಭಾಲಯ ಸಿದ್ಧವಾದ ಭಗವಂತನ ಒಂದು ಮಂಗಳ ವಿಗ್ರಹವು ಇಲ್ಲಿ ಪ್ರಕಾಶಿಸಲ್ಪಟ್ಟಿದೆ. ಅವನ ಅವತಾರವು ಇಲ್ಲಿ ಆಗುತ್ತೆ ಈ ರೂಪದಲ್ಲಿ ಅಂತ ಹೇಳ್ತಾರೆ. ವಿವಿಧ ವಿಭವ ವ್ಯೂಹಾವಾಸಾಹ ಪರಂಚಪದಂ ವಿಭೋಹ ವಿಭು ಆದ್ದರಿಂದ ಅವನು ವಿವಿಧವಾಗಿ ಆಗುವನು. ಆವಾಸ ಎಂಬುದರಿಂದ ಹೃದಯ ಗುಹೆಯಲ್ಲಿ ವಾಸವಾಗಿರುವ ಆರ್ದ್ರರೂಪವು ಸಹ ಹೇಳಲ್ಪಟ್ಟಿದೆ ಅಂತ ಹೇಳಬಹುದು. ಹೃದಯದಲ್ಲಿ ಅವನ ವಾಸ ಮಾತ್ರವೇ ಎಂಬುದನ್ನು ಸ್ಥಿತ್ಯದನಾಭ್ಯಾಂ ಚ ಎಂಬ ಬ್ರಹ್ಮಸೂತ್ರದಲ್ಲಿ ಹೇಳಲಾಗಿದೆ. ಭಗವಂತನು ಕರ್ಮದ ಕಾರಣ ಶರೀರದಲ್ಲಿಲ್ಲ, ಆದರೆ ಎಲ್ಲವನ್ನೂ ನಿಯಮನ ಮಾಡುವುದರಿಂದಲೂ ಉಪಾಸಕನಿಗೆ ಸುಲಭವಾಗಿ ದೊರಕಲು ಮತ್ತು ವಿಭುವಾಗಿರುವುದರಿಂದಲೂ ಅಲ್ಲಿರುವನು ಅಂತ ಆಚಾರ್ಯರು ತಿಳಿಸ್ತಾರೆ. ಆದ್ದರಿಂದ ಜೀವನಿಗಿಂತ ಅವನಿಗೆ ವಿಶೇಷವಿದೆ ಅಂತ ಬಾದರಾಯಣರು ಒಂದು ಸೂತ್ರದಲ್ಲಿ ಹೇಳ್ತಾರೆ. ಸಂಭೋಗ ಪ್ರಾಪ್ತಿ ರೀತಿಯನ್ನ ವಿಶೇಷ್ಯಾತ್ ಅಂತ ಹೇಳಿಬಿಟ್ಟು. ಹಾಗೆ ವೃಷಗಿರಿ ಮುಖೇಶು ಏತೇಷು ವೆಂಕಟಾದ್ರಿಯು ಅನೇಕ ಪರ್ವಗಳಿಂದ ವಿಶಿಷ್ಟವಾದ ಏಣಿಯನ್ನು ಹೊಂದಿರುವುದು ಕಾಣಬರುವುದು. ಅದು ಇಚ್ಛಾವಧಿ ಪ್ರತಿಲಬ್ಧಯೇ ಅಂದರು. ಎಂದರೆ ಮನೋರಥದ ಕಾಷ್ಠೆಯನ್ನು ಹೊಂದಲು ಅಂತ ಹೇಳ್ತಾರೆ ಆಚಾರ್ಯರು. ಹಾಗೆ ಅವರ ಮನೋರಥದ ಅವರವರ ಮನೋರಥವನ್ನು ಅದರ ಆಸೆಗಳನ್ನು ಅವರು ಪಡೆಯಲು ದೃಢ ವಿನಿಹಿತ ನಿಶ್ರೇಣಿಹಿ ತ್ವಂ ದಯೇ ನಿಜ ಪರ್ವಭಿಹಿ ದಯೆಯ ಪರ್ವಗಳೇ ಪರ ವ್ಯೂಹ ವಿಭವ ಮೊದಲಾದವು ಅಂತ ಅವರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಇವು ಸಕಲ ಲೋಕಗಳಿಗೂ ಅನುಗ್ರಹ ಮಾಡಲೆಂದೇ ವ್ಯಕ್ತವಾಗುವು. ಇತರ ಏಣಿಗಳೆಲ್ಲ ಅದೃಢವಾದವು, ಅವುಗಳನ್ನು ಏರಿದರೆ ಅಪಾಯವೇ ಆಗುವುದು. ಪರಿಮಿತ ಫಲಗಳನ್ನು ಕೊಡುವ ಯಜ್ಞಾದಿಗಳನ್ನು ಸಹ ಶ್ರುತಿಯು ಪ್ಲವಾಖ್ಯೇತೆ ಅದೃಢ ಯಜ್ಞರೂಪ ಅಂತ ತಿಳಿಸುತ್ತೆ. ದಯೆಯ ಪರ್ವಗಳು ಹಾಗಲ್ಲ. ದಯೆಯ ಪರ್ವಗಳು ಯಾವುವು ಅಂದರೆ ತಿಳಿಯದೇ ಮಾಡಿದ ಯಾದೃಚ್ಛಿಕವಾದ ಪ್ರಾಸಂಗಿಕವಾದ ಒಂದು ಸುಕೃತವನ್ನೇ ವ್ಯಾಜವನ್ನಾಗಿ ಸ್ವೀಕರಿಸಿ ಕಟಾಕ್ಷವೇ ಮೊದಲಾಗಿ ಐಶ್ವರ್ಯ ಕೈವಲ್ಯ ಮೊದಲಾದ ಎಲ್ಲ ಫಲಗಳನ್ನು ಕೊಡುವುದೇ ಆಗಿದೆ ಅಂತ ವಿವರಿಸ್ತಾರೆ ಆಚಾರ್ಯರ ವ್ಯಾಖ್ಯಾನದಲ್ಲಿ. ಈ ರೀತಿಯಲ್ಲಿ ಚೇತನೋ ಜೀವನಕ್ಕಾಗಿ ದಯಾದೇವಿಯು ಏನನ್ನು ತಾನೇ ಮಾಡಿಲ್ಲ. ಮೊದಲನೆಯದಾಗಿ ಅವರವರ ಇಚ್ಛೆಗನುಗುಣವಾಗಿ ಭಗವಂತನನ್ನು ಅನುಭವಿಸಲು ಮತ್ತು ಕೈಂಕರ್ಯಗಳನ್ನು ಮಾಡಲು ವೆಂಕಟಾದ್ರಿಯೇ ಮೊದಲಾದ ದಿವ್ಯಕ್ಷೇತ್ರಗಳಲ್ಲಿ ಭಗವಂತನು ವೈಕುಂಠದಿಂದ ಸಾಕ್ಷಾತ್ತಾಗಿ ಬಂದು ಅವತರಿಸುವಂತೆ ಮಾಡುವಳು ದಯಾದೇವಿ. ಇಲ್ಲಿರುವ ಚೇತನರು ಹಾಗೆಯೇ ಅವರವರ ರುಚಿಗನುಸಾರವಾಗಿ ಯಾವ ಯಾವ ಫಲವು ಬೇಕೋ ವೈಕುಂಠದವರೆಗೂ ವಿವಿಧ ಸ್ಥಾನಗಳಲ್ಲಿ ಏರಲು ದೃಢವಾದ ಮೆಟ್ಟಿಲುಗಳಿರುವ ಏಣಿಯಾಗಿ ತಾನೇ ಉಪಕಾರ ಮಾಡ್ತಾ ಇದ್ದಾಳೆ. ಅದೇ ಏಣಿಯ ಮೂಲಕವೇ ಭಗವಂತನೂ ಕೂಡ ಅನೇಕ ರೂಪಗಳಲ್ಲಿ ಅನೇಕ ಸ್ಥಾನಗಳಲ್ಲಿ ಅರ್ಚಾರೂಪಿಯಾಗಿ ಬಂದು ಇಳಿಯುವನಂತೆ. ಹೀಗೆ ಚೇತನರಿಗೆ ಪರಮಪದವನ್ನೇ ಏರಲು ಏಣಿಯಂತಿರುವ ದಯಾದೇವಿಯನ್ನು ಇಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಎಂದರೆ ಭಗವಂತನ ದಯಾಗುಣಕ್ಕೆ ಅಂತಹ ಒಂದು ಸ್ಥಾನವಿದೆ. ಅದು ನಮಗೆ ಯಾವ ಇಚ್ಛೆಯನ್ನು ಬೇಕಾದರೂ ಪಡೆಯಲು ನಮಗೆ ಅದು ಒಂದು ಏಣಿಯಂತೆ ಇದೆ. ಅದೇ ರೀತಿಯಲ್ಲಿ ಅವನ ದಯೆಯಿಂದಲೇ ಅವನ ದಯಾಕಾರ್ಯವೇ ಅವನ ಅವತಾರಗಳೆಲ್ಲ. ಆದ್ದರಿಂದ ಆ ದಯೆಯೇ ಮೂಲಕವೇ ಭಗವಂತ ಇಳಿದು ಬಂದು ಅವತರಿಸ್ತಾನೆ. ಆ ದಯೆಯ ಎಂಬುವಂತಹ ಏಣಿಯ ಮೂಲಕವೇ ನಾವು ನಮಗೆ ಇಷ್ಟವಾದ ಫಲಗಳನ್ನು ನಾವು ಪಡೆದು ಯಾವ ಯಾವ ಸ್ಥಾನಕ್ಕೆ ಬೇಕೋ ಆ ಸ್ಥಾನಕ್ಕೆ ನಾವು ಸುಲಭವಾಗಿ ಏಣಿಯನ್ನು ಹತ್ತಿಕೊಂಡು ಹೋಗಬಿಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಚಮತ್ಕಾರವಾಗಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಸ್ವಯಂ ಉದಯಿನ ಸಿದ್ಧಾದ್ಯಾವಿಷ್ಕೃತಾಶ್ಚ ಶುಭಾಲಯಾಃ ವಿವಿಧ ವಿಭವ ವ್ಯೂಹಾವಾಸಾಃ ಪರಂಚ ಪದಂ ವಿಭೋಃ ವೃಷಗಿರಿಮುಖೇ ಶ್ವೇತೇಷ್ವಿಚ್ಛಾವಧಿ ಪ್ರತಿಲಬ್ಧಯೇ ದೃಢ ವಿನಿಹಿತಾನಿ ಶ್ರೇಣಿಸ್ತ್ವಂ ದಯೇ ನಿಜ ಪರ್ವಭಿಹಿ ಅಂತ ಹೇಳ್ಬಿಟ್ಟು ಮುಂದಿನ ಶ್ಲೋಕ. ಹಿತಮಿತಿ ಜಗದ್ದೃಷ್ಟ್ಯಾ ಕ್ಷುಪ್ತೈರಕೃಪ್ತ ಫಲಾಂತರೈ ಅಮತಿ ವಿಹಿತೈರನ್ಯೈರ್ಧರ್ಮಾಯಿತೈಶ್ಚ ಯದೃಚ್ಛಯ ಪರಿಣತ ಬಹುಚ್ಛದ್ಮ ಪದ್ಮ ಸಹಾಯ ದಯೇ ಸ್ವಯಂ ಪ್ರದಿಶಸಿ ನಿಜ ಅಭಿಪ್ರೇತಂ ನಃ ಪ್ರಶಾಮ್ಯದ ಪತ್ರಪ ಪದ್ಮಸಹಾಯ ದಯೇ ಶ್ರೀನಿವಾಸನ ದಯೇ ಜಗದ್ದೃಷ್ಟ್ಯ ಲೋಕದ ದೃಷ್ಟಿಯಿಂದ ಹಿತಮಿತಿ ಕೃಪ್ತೈ ಹಿತ ಅಂತ ಹೇಳಿ ತಿಳಿದಿರುವಂತಹ ಪ್ರಾಸಂಗಿಕವಾದ ಸುಕೃತಗಳಿಂದಲೂ ಅಕೃಪ್ತ ಫಲಾಂತರೈ ಸಂಕಲ್ಪಿಸದೇ ಇರುವ ಆನುಷಂಗಿಕ ಸುಕೃತಗಳಿಂದಲೂ ಅಮತಿ ವಿಹಿತೈ ಅಬುದ್ಧಿಪೂರ್ವಕವಾಗಿ ಮಾಡಿದ ಅಜ್ಞಾತವಾದ ಸುಕೃತಗಳಿಂದಲೂ ಯದೃಚ್ಛಯ ಧರ್ಮಾಯಿತೈ ಯಾದೃಚ್ಛಿಕವಾದ ಸುಕೃತ ವಿಶೇಷಗಳಿಂದಲೂ ಅನ್ಯೈಶ್ಚ ಇವುಗಳಿಗಿಂತ ಬೇರೆ ಯಾವ ಯಾವುದಿದೆಯೋ ಆ ಎಲ್ಲ ಸುಕೃತಗಳಿಂದಲೂ ಸಹ ಪರಿಣತ ಬಹುಚ್ಛದ್ಮ ಪರಿಪಕ್ವವಾದ ಅನೇಕ ವ್ಯಾಜಗಳುಳ್ಳಂತಹ ತ್ವಂ ನೀನು ಪ್ರಶಾಮ್ಯದ ಪತ್ರಪ ಶಮನಗೊಳಿಸಿದ ಲಜ್ಜೆಯುಳ್ಳವಳಾಗಿ ಸ್ವಯಂ ನೀನಾಗಿಯೇ ನಿಜಾಭಿಪ್ರೇತಂ ನಿನಗೆ ಅಭಿಮತವಾದ ಪುರುಷಾರ್ಥವನ್ನು ನಹ ನಮಗೆ ಪ್ರದಿಶಸಿ ಕೊಡುತ್ತೀಯೇ. ಅಯೋಗ್ಯನಾದಂತಹ ನನ್ನಲ್ಲಿ ಲಜ್ಜೆಯನ್ನೆಲ್ಲ ಬಿಟ್ಟು ನಿನ್ನ ಕಟಾಕ್ಷವನ್ನು ನೀನು ಬೀರುವೆಯಲ್ಲ ಅಂತ ಆಶ್ಚರ್ಯಪಡ್ತಾರೆ ಸ್ವಾಮಿ ದೇಶಿಕನ್ ಅಂತ ಇಲ್ಲಿ ಹೇಳ್ತಾರೆ ಆಚಾರ್ಯರ ವ್ಯಾಖ್ಯಾನದಲ್ಲಿ. ಅದಕ್ಕಾಗಿ ನನ್ನ ಅಯೋಗ್ಯತೆಯನ್ನು ನಿವಾರಿಸಲು ನೀನೇ ಯಾವುದೋ ಒಂದು ಸುಕೃತವನ್ನು ನನ್ನಿಂದ ಮಾಡಿಸಿ ಅದನ್ನೇ ವ್ಯಾಜವನ್ನಾಗಿ ಸ್ವೀಕರಿಸಿ ನಾನು ಯೋಗ್ಯ ಅಂತ ಹೇಳಿಬಿಟ್ಟು ನಿರೂಪಣೆ ಮಾಡ್ತೀಯ ದಯಾದೇವಿಯೇ, ಇದೇನು ಆಶ್ಚರ್ಯ ಅಂತ ಹೇಳ್ತಾರೆ. ಪದ್ಮಸಹಾಯ ದಯೇ ಹಿತಮಿತಿ ಜಗದ್ದೃಷ್ಟ್ಯಾ ಕೃಪ್ತೈ ಹಿತವೆಂದು ಪ್ರಾಸಂಗಿಕವಾದ ಸುಕೃತಗಳಿಂದ ಯಾವುದು ಹಿತ ಅಂತ ತಿಳಿದಿದೀವೋ ನಮ್ಮ ದೃಷ್ಟಿಯಲ್ಲಿ ಅಂತಹ ಪ್ರಾಸಂಗಿಕವಾದ ಕೆಲವು ಸುಕೃತಗಳಿಂದಲೂ ಅಕೃಪ್ತ ಫಲಾಂತರೈ ಆ ಅದರ ಜೊತೆಯಲ್ಲಿ ತಾನಾಗಿಯೇ ಬರುವಂತಹ ಆನುಷಂಗಿಕ ಸುಕೃತಗಳು ಅಂದರೆ ಅದನ್ನು ಅನುಸರಿಸಿ ತಾನಾಗಿಯೇ ಬರುವಂತಹ ಕೆಲವು ಸುಕೃತಗಳಿಂದಲೂ ಅಮತಿ ವಿಹಿತೈ ನಾವು ಹೀಗೆ ಮಾಡಬೇಕು, ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ನೆನೆಸಿಕೊಂಡು ಸಂಕಲ್ಪ ಮಾಡಿ ಮಾಡದೇ ಇರೋದಂತ ಅಲ್ಲ. ಇದು ಅಬುದ್ಧಿಪೂರ್ವಕವಾಗಿ ಮಾಡಿದ ಸುಕೃತಗಳು, ನಮಗೆ ತಿಳಿಯದೇ ಮಾಡಿದ ಯಾವುದೋ ಒಂದು ಸುಕೃತಗಳಿಂದಲೂ. ಯದೃಚ್ಛಯ ಧರ್ಮ ಹಿತೈಶ್ಚ, ಯಾದೃಚ್ಛಿಕವಾದ ಸುಕೃತಗಳಿಂದಲೂ, ತಿಳಿಯದೇ ಯಾವುದೋ ಒಂದು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಸುಕೃತವನ್ನು ನಾವು ಮಾಡಿರಬಹುದು. ಅಂತಹ ಒಂದು ಸುಕೃತಗಳು ಯಾದೃಚ್ಛಿಕವಾದ ಸುಕೃತಗಳು ಅಂತ ಹೇಳಬಹುದು. ಒಬ್ಬ ಬೆಸ್ತರನು, ಬೆಸ್ತರ ಮನುಷ್ಯ ಏನು ಮಾಡ್ತಾನೆ, ಮೀನು ಹಿಡಿಯಬೇಕು ಅಂತ ಗಂಗೆಯಲ್ಲಿ ಮುಳುಗಿದ. ಆಗ ಅದು ಗ್ರಹಣ ಕಾಲವಾಗಿತ್ತು. ಗ್ರಹಣ ಕಾಲದಲ್ಲಿ ಇವನು ಸ್ನಾನ ಮಾಡಿದ್ನಲ್ಲ, ಗ್ರಹಣ ಸ್ನಾನ ಅಂತ ಹೇಳಿಬಿಟ್ಟು, ಅದು ಯಾದೃಚ್ಛಿಕವಾದ ಸುಕೃತ. ಅವನಿಗೆ ಏನು ಗೊತ್ತಿಲ್ಲ, ಅವನು ಬೇರೆ ಯಾವುದೋ ಒಂದು ಉದ್ದೇಶದಿಂದ ಮಾಡಿದ, ಆದರೆ ಅದನ್ನೇ ಒಂದು ಸುಕೃತ ಅಂತ ತಿಳಿದು ಅನುಗ್ರಹ ಮಾಡುವಂತೆ. ಹಾಗೆ ಯದೃಚ್ಛಯ ಧರ್ಮ ಹಿತೈಶ್ಚ, ಗ್ರಹಣ ಕಾಲ ಸ್ನಾನವು ಅದು ಧರ್ಮವಾದ್ದರಿಂದ ಅದನ್ನು ಧರ್ಮ ಅಂತ ಸ್ವೀಕಾರ ಮಾಡಿ. ಹಾಗೆ ಅನ್ಯೈಹಿ, ಹೀಗೆ ಸಾಮಾನ್ಯವಾದ ಬುದ್ಧಿಮೂಲಕವಾದ ಸುಕೃತ ವಿಶೇಷಗಳಿಂದಲೂ ಕೂಡ ಪರಿಣತ ಬಹುಛದ್ಮ, ಹೀಗೆ ಛದ್ಮಗಳ ಪರಂಪರೆಯೇ ಇರುವುದಂತೆ. ಸ್ವಯಂ ಪ್ರತಿಶಸಿ ನಿಜಾಭಿಪ್ರೇತಂನಃ ಪ್ರಶಾಮ್ಯದ ಪತ್ರಪ. ಸ್ವಯಂ ನಿಜಾಭಿಪ್ರೇತಂ ಎಂಬುದರಿಂದ ನನಗೆ ಮುಕ್ಷತ್ವವಿಲ್ಲದಿದ್ದರೂ ನಿನಗೇ ಇರುವುದು ನನಗೆ ಮೋಕ್ಷ ಕೊಡಬೇಕೆಂದು ಎಂಬುದು ಅಂತ ಸೂಚಿತವಾಗಿದೆ ಇಲ್ಲಿ. ನನಗೆ ಇಷ್ಟವಿದೆಯೋ ಇಲ್ಲವೋ ಸ್ವಯಂ ನಿಜಾಭಿಪ್ರೇತಂ, ನಿನಗೆ ಗೊತ್ತು ನನಗೆ ಯಾವುದು ಹಿತ ಅಂತ ಹೇಳಿಬಿಟ್ಟು ಅದನ್ನೇ ನೀನು ಮಾಡ್ತೀಯ ದಯಾದೇವಿ ಅಂತ ಸ್ತೋತ್ರ ಮಾಡ್ತಾರೆ. ಹೀಗೆ ಚೇತನರು ಪ್ರಾಸಂಗಿಕವಾಗಿಯೋ ಆನುಷಂಗಿಕವಾಗಿಯೋ ಯಾದೃಚ್ಛಿಕವಾಗಿಯೋ ಅಥವಾ ಇನ್ಯಾವ ರೀತಿಯಲ್ಲಿಯೋ ಮಾಡಿದ ಸುಕೃತವನ್ನೇ ಒಂದು ನೆಪವನ್ನಾಗಿ ಮಾಡಿಕೊಂಡು ದಯಾದೇವಿಯು ಅವರಿಗೆ ಪರಮ ಪುರುಷಾರ್ಥವನ್ನೇ ಅನುಗ್ರಹಿಸುವಳು. ಅದರಿಂದ ಇದುವರೆಗೂ ಚೇತನರನ್ನು ರಕ್ಷಿಸಲು ಅವಕಾಶವೇ ಸಿಕ್ಕಲಿಲ್ಲವಲ್ಲ ಎಂಬ ಲಜ್ಜೆಯನ್ನು ಕಳೆದುಕೊಂಡು ನಿಸ್ಸಂಕೋಚವಾಗಿ ಅವರ ರಕ್ಷಣೆಗೆ ಧಾವಿಸುವಳು ದಯಾದೇವಿಯು ಅನ್ನುತ್ತಾರೆ. ಇಲ್ಲಿ ನ ಕಶ್ಚಿನ್ ಅಪರಾಧ್ಯತಿ ದೋಷೋಯದ್ಯಪಿ ತಸ್ಯ ಸ್ಯಾತ್ ಎಂದೆಲ್ಲ ಹೇಳಿರುವಂತೆ ಚೇತನರ ಅಪರಾಧಗಳನ್ನು ಕಡೆಗಣಿಸಿ ಅನುಗ್ರಹಿಸುವಂತಹ ಶ್ರೀದೇವಿಯ ಮತ್ತು ಶ್ರೀನಿವಾಸನ ಸಂಬಂಧವನ್ನು ಹೊಂದಿರುವ ದಯಾದೇವಿಯು ನಮ್ಮನ್ನು ಹೀಗೆ ನಿರ್ಹೇತುಕ ಕೃಪೆಯಿಂದ ಸಲಹುಗಳು ಅಂತ ಸ್ತೋತ್ರ ಮಾಡ್ತಾರೆ. ಈ ಯಾವ ವಿಧವಾದ ಎಲ್ಲ ವಿಧವಾದ ಸುಕೃತಗಳನ್ನು ಅದನ್ನೇ ಒಂದು ವ್ಯಾಜವನ್ನಾಗಿ ಮಾಡಿಕೊಂಡು ನಮಗೆ ಪರಮಪುರುಷಾರ್ಥದವರೆಗೂ ಎಲ್ಲವನ್ನೂ ದಯಾದೇವಿಯು ಅನುಗ್ರಹಿಸುವಳಲ್ಲ. ಇದೆಂತೂ ಇಂತಹ ಆಶ್ಚರ್ಯ ಇದು ಅಂತ ಹೇಳಿ ದಯಾದೇವಿಯ ಈ ಅದ್ಭುತವಾದ ಒಂದು ವೈಭವವನ್ನು ಸ್ವಾಮಿ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಹಿತಮಿತಿ ಜಗದ್ದೃಷ್ಟ್ಯಾ ಕೃಪ್ತೈರಕೃಪ್ತ ಫಲಾಂತರೈ ಅಮತಿ ವಿಹಿತೈರನ್ಯೈ ಧರ್ಮಾಯಿತೈಶ್ಚ ಯದೃಚ್ಛಯ ಪರಿಣತ ಬಹುಛದ್ಮ ಪದ್ಮಸಹಾಯತಯೇ ಸ್ವಯಂ ಪ್ರದಿಶಸಿ ನಿಜಾಭಿಪ್ರೇತಂ ನಃ ಪ್ರಶಾಮ್ಯದ ಪತ್ರಪ ಅಂತ ಹೇಳ್ಬಿಟ್ಟು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ.